ಸೂಕ್ಷ್ಮಾನುಜೀವಿ ಇರುತ್ತೆ. ಆ ಸೂಕ್ಷ್ಮಾನುಜೀವಿಗಳು ಈ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಂಡು ಒಂದು ಮಣ್ಣಿನ ಫಲವತ್ತತೆಗೆ ಸಹಕಾರಿಯಾಗ್ತಾ ಇರ್ತವೆ. ಇಂಥ ಅಲ್ಪ ಖರ್ಚಿನ ಬೇಸಾಯ ಕ್ರಮಗಳನ್ನು ತಾವು ಅಳವಡಿಸಿಕೊಂಡು ಹೆಚ್ಚು ಈ ಬೆಳೆಗೆ ತಂಪಾಗದ ಹಾಗೆ ನೋಡಿಕೊಂಡು ಹೆಚ್ಚು ಮಳೆಯಾದಾಗ ಆಗಿಂದಾಗಲೇ ನೀರನ್ನು ಬಗೆದು ಹಾಕಿ ಆಮೇಲೆ ಏರು ಮಡಿಗಳನ್ನು ಹಾಕೋದ್ರಿಂದ ಈ ನೋಡಿ ಹೆಚ್ಚು ಮಳೆಯಾದಾಗ ಏರು ಮಡಿ ಇತ್ತು ಅಂತಂದ್ರೆ ನಿಮಗೆ ಅದು ಸಹಕಾರಿಯಾಗ್ತಾ ಇರುತ್ತೆ. ನೀರು ಸಾಲಿನಲ್ಲಿ ಹೋಗಿ ಅದು ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಆವಾಗ ನೋಡಿ ಮೆಕ್ಕೆಜೋಳಕ್ಕೆ ಏನಾದರೂ ನೀವು 24 ಗಂಟೆ ನೀರನ್ನು ನಿಲ್ಲಿಸಿಬಿಟ್ಬಿಟ್ರೆ ಆ ಮೆಕ್ಕೆಜೋಳ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಎಡೆಕುಂಟೆಯನ್ನು ಹೊಡೆಯೋದ್ರಿಂದ ನಿಮಗೆ ಭೂಮಿಯಲ್ಲಿ ಮತ್ತು ಏರು ಮಡಿಗಳನ್ನು ಹಾಕೋದ್ರಿಂದ ಮಳೆ ಹೆಚ್ಚಾದರೂ ಸಹಿತ ಹೆಚ್ಚಾಗಿರ್ತಕ್ಕಂಥ ನೀರು ಈ ಸಾಲಿನಲ್ಲಿ ಹೋಗೋದ್ರಿಂದ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ. ಒಂದು ವೇಳೆ ಮಳೆ ಕಡಿಮೆ ಆದರೆ ಈ ಏರು ಮಡಿಯಲ್ಲಿ ಇರತಕ್ಕಂಥ ಮಣ್ಣು ತಮಗೆ ನೀರು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಉದ್ಭವ ಮಾಡಿರುತ್ತೆ. ಇದರಿಂದ ಯಾವತ್ತೂ ಬೆಳೆ ಯಾವುದೇ ಕಾರಣಕ್ಕೂ ನೀರಿನ ಒಂದು ಕೊರತೆಯನ್ನು ಅನುಭವಿಸೋದಿಲ್ಲ ಅಂತ. ಸೊ ಹೀಗಾಗಿ ಎಡೆಕುಂಟೆ ಹೊಡೆಯೋದನ್ನು ಮಿಸ್ ಮಾಡಬೇಡಿ. ಆಮೇಲೆ ಏರು ಮಡಿಯನ್ನು ಹಾಕೋದನ್ನು ತಾವು ತಪ್ಪದೆ ಇದನ್ನು ಪಾಲಿಸಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಅಂತರ ಅಂದರೆ 1.5 ಅಡಿ ಸಾಲಿನಿಂದ ಸಾಲಿಗೆ ಇಟ್ಕೊಳ್ಳಿ. ಆಮೇಲೆ ಸಸಿಯಿಂದ ಸಸಿಗೆ ನಾವೇನು ಹೇಳ್ತೀವಿ ಅಂತರ 1 ಅಡಿಗೆ ಇಟ್ಟರೆ ನಿಮಗೆ ಹುಲಸಾಗಿ ಬೆಳೆದಿರತಕ್ಕಂಥ ಮೆಕ್ಕೆಜೋಳವನ್ನು ತಾವು ಕಾಣಬಹುದು ಅಂತ. ಒಳ್ಳೆಯದು ಡಾಕ್ಟರ್ ನಾರಾಯಣ ಸ್ಮಾವರ್ಕರ್ ಅವರ ಇಷ್ಟೆಲ್ಲ ಬೇಸಾಯ ಕ್ರಮಗಳನ್ನು ಅಳವಡಿಸಿದರೆ ರೈತರು ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ, ಇವುಗಳನ್ನೆಲ್ಲ ಅನುಸರಿಸ್ತಾರೆ ಅನ್ನುವಂಥ ಆಶಯದೊಂದಿಗೆ ಮಾಹಿತಿ ನೀಡಲಿಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮಾವರ್ಕರ್ ಅವರೇ. ಈಗ ರೈತರಿಗೆ ಏನಾರೋ ಈ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಇತ್ತು, ಪ್ರಶ್ನೆಗಳಿತ್ತು, ಏನಾರ ಕೇಳಬೇಕು ಅನ್ನೋದಾದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಒಂಚೂರು ಹೇಳ್ಬಿಡ್ತೀರಾ? ತಮಗೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬೆಳೆಗಳ ಬಗ್ಗೆ ಏನಾದರೂ ವಿವರ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9449924841. ಇನ್ನೊಮ್ಮೆ ಹೇಳ್ತೀನಿ, 9449924841. ಈ ಸಂಖ್ಯೆಗೆ ತಾವು ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು, ವಿವರಗಳನ್ನು ತಿಳಿದುಕೊಳ್ಳಬಹುದು. ನಮಸ್ಕಾರ. ಇದುವರೆಗೆ ಜೋಳ ಇಳುವರಿ ಹೆಚ್ಚುವಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ನಾರಾಯಣ ಎಸ್ ಮಾವರ್ಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.